ಕಾರ್ಯಕ್ರಮ ದಿವಿ ಜನೂತ ಈಗ ಕೇಳಿ ಸಂಗ್ಯಾ ಬಾಲ್ಯ ದಪ್ಪಿನಾಟ. ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಧ್ಯಾನ ಮಾಡುವೆನ ಇರಲಂತ ಕರುಣ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಕರೆ ಕಣ್ಣಿನ ತೆಂಗಿನಕಾಯಿ ಗೊನೆ ಮೊರದ ಬಾಳೆಕಾಯಿ, ಕರೆ ಕಣ್ಣಿನ ತೆಂಗಿನಕಾಯಿ ಗೊನೆ ಮೊರದ ಬಾಳೆಕಾಯಿ, ಕರಕಿ ಪತ್ತರಿ ಹೂವ ತರಸಿ ಮಾಡೋರೆ ಸೇವಾ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಗಜವದನ ನಿಮ್ಮ ಧ್ಯಾನ ಮಾಡುವೆನ, ಆರಂಭ ನಡೆಸೌರೆ ಸಂಜಾ ಬಲವನಾಥ, ಆರಂಭ ನಡೆಸೌರೆ ಸಂಜಾ ಬಲವನಾಥ, ಮಾಡಬೇಡ್ರಿ ಗುಲ್ಲ ನಿಮ್ಮನ್ನ ನೋಡೆ ಹುಡುಗರು ನೋಡೆ ನಾಚಿನಂತೆ ಸುಮಾನ, ಗಂಡು ಹೆಣ್ಣು ಸಭಾ ಕೂಡೈತ್ರಿ ಸಭಾವಲ್ಲೆ ಭರತೆ, ನಮ್ಮ ಮ್ಯಾಲೆ ಹುಡುಗರ ಮ್ಯಾಲೆ ಇರಲಪ್ಪ ನಿಮ್ಮ ಪ್ರೀತೇನ, ಎಲ್ವಾದೋ ಬಾಳು ಎನ್ನಗಲಿ ಎಷ್ಟಂತ ಉಡ ಕಾಲೆ, ದಿನ ಬಾಂಧ ಬಲ ಬಾಂಧ ಕುಂದ್ರವು ಎನ್ನ ಬರೆಯಾಲೆ, ನೆತಗೋಗಿನು ಅವನ ಮಣಿ ತನಕ ಇದಿಲ್ಲ ಮನೆಯಾಗ, ಸಿಟ್ಟ ನಾರಾಯಣವನು ಕೋಪ ನಾರಾಯಣವನು ಜೀವದ ಗೆಳೆಯ ಮನದಾಗ, ಕುಂತೇರಿ ಅನ್ಗೌಡ್ರ ನಿಂತೇರಿ ತಮ್ಗೌಡ್ರ ನನ್ನ ಗೆಳೆಯ ಬಾಳನ್ ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಆಯ್ತು, ಆತನ ಭೇಟಿ ಏನಗಿಲ್ಲ, ಎನ್ನ ಭೇಟಿ ಆತನಿಗಿಲ್ಲ, ಇಲ್ಲಿ ಯಾರಾದ್ರೆ ನೋಡಿದ್ರೆ ಹೇಳ್ಬೇಕಾಯ್ತು ನೋಡ್ರಿ, ಓಹೋ ದೇವ ಇಲ್ಲಿ ಯಾರು ನೋಡಿದಂತೆ ಕಾಣುವುದಿಲ್ಲ, ಮುಂದಿನ ಓಣಿಗೆ ಹೋಗಿ ವಿಚಾರ ಮಾಡಿದ್ರೆ ಆಯ್ತು, ಕುಂತೇರಿ ಅನ್ಕೊಳ್ರ ನಿಂತೇರಿ ತಮ್ಗೌಡ್ರ ನನ್ನ ಗೆಳೆಯ ಸಂಘನ ಹೋಗಿ ಇವತ್ತಿಗೆ ನಾಲ್ಕಾರು ದಿವಸ ಹೊತ್ತಾಯ್ತು, ಆತನ ಭೇಟಿ ನನಗೆಲ್ಲ, ನನ್ನ ಭೇಟಿ ಆತನಿಗೆಲ್ಲ, ಇಲ್ಲಿ ಯಾರು ಸ್ವಲ್ಪ ನೋಡ್ರೆ ಹೇಳಬೇಕಾಯ್ತು ನೋಡು, ಓಹೋ ದೇವ ಇಲ್ಲಾರು ನೋಡಿದಂತೆ ಕಾಣುವುದಿಲ್ಲ, ನಾಗಡೆ ಓಣಿಗೆ ಹೋಗಿ ವಿಚಾರ ಮಾಡಿ ಮುಂದಕ್ಕೆ ಹೋಗಬೇಕು. ಅಣ್ಣಾರಾಮೇರಾಮ್ ಹೇಳೋ ಮೈತ್ರಿ ಬಾಣ, ನನ್ನ ಗೆಳೆತನ ಬಂದ ನಿನಗೇನು ಬೇಸರ ಆತ ಏನಪ್ಪ? ಏನು ಮೈತ್ರಿ ಸಂಗಣ್ಣ, ನಿಮ್ಮ ಗೆಳೆತನ ನಮಗೇನು ಬೇಸರ ಆಗಿಲ್ಲ, ನಮ್ಮ ಗೆಳೆತನ ಬಂದ ನಿಮ್ಗೆ ಬೇಸರ ಆತಾನ್ರಿ? ಏನೋ ಮೈತ್ರಿ ಬಾಣ, ನಿನ್ನ ಗೆಳೆತನ ಬಂದ ಬೇಸರ ಆಗಿಲ್ಲ, ಮತ್ತಾದ್ರೂ ಹೇಳ್ತಾನೆ ಕೇಳು. ಇಂದಿಗೆ ಭೇಟಾಗಿ ಅಥೋ ಎಂಟ ದಿನ ಎಂಟ ದಿನ ಮೈತ್ರ ದಸರಾಧವೋ ಜಾಳೆತಾನ ಗುಣವಂತ ಮೈಸಾಸ್ ದಸರಾಧವೋ ನಿನ್ನ ಮುಖವು ಇಷ್ಟೊಂದು ಮಾಡಬೇಕಾದ್ರೆ ಏನ ಕಾರಣದಿಂದ ಮಾಡಿರಬಹುದು? ಈ ಮಾಡಿಗೆ ಬಿಸಿಲಿನಲ್ಲಿ ನಿಮ್ಮನ್ನ ಹೊಡ್ಕೋತ ನನ್ನ ಮುಖ ಮಾಡಿರ್ಬೇಕ್ರಿ? ಏನೋ ಮೈತ್ರಿ ಬಾಳಣ್ಣ, ನಿನ್ನ ಮೈ ಮೇಲ್ನರಿವಿ ಇಷ್ಟೊಂದು ಹರಿಬೇಕಾದ್ರೆ ಏನ ಕಾರಣದಿಂದ ಹರಿದಿರಬಹುದು? ಏನೋ ಮೈತ್ರಿ ಸಂಗಣ್ಣ, ನಾವು 4 ಮಂದಿಗೆ ಮಾತ್ರ ಕೊಡ್ಕೊಂಡ ಒಂದ್ 10 ವಾಲ ಗುತ್ತಿಗೆ ಹಿಡಿದಿದ್ದು, ಆ 10 ಕಡೆ ಕೇಳುವ ಹೊತ್ತಿನಾಗ ನಮ್ಮ ಮುಂದೆ ನಿಮ್ಮಂದ ಅವನ ಹೊತ್ತಿನಾಗ ಅರಿ ಹರಿದ್ರೆ ಹರಿದಿರ್ಬೇಕು ನೋಡ್ರಿ. ಏನೋ ಮೈತ್ರಿ ಬಾಣ, ನಾವಾದ್ರೆ ಪ್ಯಾಟೆಯಲ್ಲಿ ಹೋಗೋಣ ನಡೆವಂತನಾಗು. ಹಂಗಾರ ಒಳಗೆ ಹೋಗೋಣ ನೋಡ್ರಿಲ್ಲ. ಏನೋ ಮೈತ್ರಿ ಬಾಣ, ಪ್ಯಾಟ್ಯಾಗಂತೂ ಬಂದಂಗ ಆತು, ಅಂಗಡಿಯಲ್ಲಿ ಶೇರ್ಜಿ ಇದ್ರೆ ಕರ್ಕೊಂಡು ಬರುವಂತರಾಗ್ರಿ. ನಾವು ಮಾರ್ವಾಡೆರೋ, ನಾವು ಮಾರ್ವಾಡೆರೋ, ಮೋತ ಮನೆ ಕವ್ಯಾಪರ ಮಾರವರು. ಅರೆ ಯಪ್ಪರ್ ಮಗ ಯಪ್ಪರ್ ಪೇಪರ್ ಮ್ಯಾಗ ಪೇಪರ್ ತಗೋತಾವ್ ಕೊಡ್ತಾವ ವಾಪಸ್ ಬಿಡ್ತಿದ. ಏನ್ರಿ ಸರ್ಜೆ ಅಂಗಡಿಯಲ್ಲಿ ಆದ್ರೆ ಇರ್ತಾರೇನ್ರಿ? ಏನ್ರಿ ಸಿಗಪ್ಪನ ಅಂಗಡಿಯಲ್ಲಿ ಇರ್ತಿದಾವ್? ಹಂಗಾದ್ರ ನಮಗೊಂದು ಕರುವತ್ ಕಡೆ ದೋತ್ರ, ಚೈನಾ ಸಿಲ್ಕ್ ಅಂಗಿ, ಜರದ ಶಾಲ, ಇದು ಅಲ್ಲದೆ ಕೊರಳಲ್ಲಿ ಹಾಕುವಂತ ಚಂದ್ರ ಹರಿದ್ರೆ ಕೊಡ್ಬೇಕಾಯ್ತು ನೋಡ್ರಿ. ಅರೇ ಸಿಂಗಪ್ಪನ ಅವನ್ನ ತಗೋತಿದ, ಹಂಗಾದ್ರೆ ಕೊಡುವಂತ್ರಾಗ್ರಿ. ಏನ್ರಿ ಸರ್ಜಿ ಇದ್ರೆ ಕೆಮ್ಮತ್ ಬಂದ ಎಷ್ಟಾಗ್ತೈತಿ? ಅರೇ ಸಿಂಗಪ್ಪನ 1,000 ರೂಪಾಯಿ ಅದಾವ, ಹಂಗಾದ್ರೆ ತಗೊಂಡು ಹೋಗುವಂತ್ರಾಗ್ರಿ. ಏನೋ ಮೈತ್ರಿ ಬಾಣ, ನನ್ನಂಗ್ ಶೃಂಗಾರನಿ ಆದಿ, ನಿನ್ನಂಗ್ ಶೃಂಗಾರನ ಆದ್ನಿ, ಇದ ಹೊಂಗಲ್ ಪೇಟೆ ಹಾದಂಟಂಗಾದ್ರ ಸಂಜೆ ಯಾರ ಬಾಳೆ ಯಾರ ಗುರುತತ್ ಬರ್ದಂಗ ಹೋತು. ಒಂದ್ ವೇಳೆ ಹೋಗ್ಲಾರ್ಕ ಯಾವ್ದ್ರ ಒಂದ್ ಆಟ ತೆಗೆವಂತ್ರಾಗ್ರಿ. ಏನೋ ಮೈತ್ರಿ ಸಂಗಣ್ಣ, ನನ್ನ ಅಂತ ಬಡವಳೇನ ಆಟ ಆಟದ ಮಂಚ ಬರ್ತಾರೆ ನೀವಂತ ತಗಂತಾರ್ರಿ. ಏನೋ ಮೈತ್ರಿ ಬಾಣ, ಒಂದ್ ಆಡೋದಾದ್ರೆ ಒಂದ್ ಪಗಡಿ ಆಟ ಆಡೋಣಂತ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಪಗಡಿ ಆಟ ಆಡಿ ಪಂಚ ಪಾಂಡ್ರ ಹನ್ನೆರಡು ವರ್ಷ ಸೋಸಿದಾರ, ಇದು ಅರ್ಧ ಒಂದ್ ವರ್ಷ ಇದ್ದಾರ ಸೋಸಿದಾರ, ಈ ಆಟ ಬ್ಯಾಡತ ನೋಡ್ರಿ. ಏನೋ ಮೈತ್ರಿ ಬಾಣ, ಅವರೊಂದು ವಾದವಾದಿಲ್ಲ ಇಡ್ಬೇಕು, ಇಲ್ಲ ಒಂದು ಜಿದ್ದಾಜಿದ್ದಿಲ್ಲ ಇಡ್ಬೇಕು. ನಾವ್ ಹಂಗೇನಿಲ್ಲ, ವೇಳೆ ಹೋಗ್ಲಾರ್ಕ ಒಂದ್ ಆಟ ಆಡೋಣಂತೆ ನೋಡ್ರಿ. ಏನೋ ಮೈತ್ರಿ ಸಂಗಣ್ಣ, ಈ ಆಟ ಆಡೋ ಹೊತ್ತಿನಾಗ ನಮಗ್ ನಿಮ್ಗೆ ನ್ಯಾಯ ಮೇಲೆ ಬಿಡ್ತೇವೆ, ನಂಗ ವಚನ ಕೊಟ್ಟರೆ ಆಡೋಣಂತೆ ನೋಡ್ರಿ. ಹಂಗಾದ್ರೆ ತೆಗೆದುಕೊಂತಾರ್ರಿ. ಆಡೋಣ ಬಾಬಾ ಆಡೋಣ ದಶಾಪಾಶ ಹೊಡೆದು ಬಂದ ನಂದಾತ್ ನೋಡು. ಏನ್ ಮೈತ್ರಿ ಸಂಗಣ್ಣ, ಚಕ್ಕಾತಿನ ಹೊಡೆದು ಬಂದ ನಂದಾತ್ ನೋಡ್ರಿ. ದಶಾಪಾಶ ಹೊಡೆದು ಬಂದ ನಂದಾತ್ ನೋಡ್ರಿ. ಚಕ್ಕಾತಿನ ಹೊಡೆದು ಬಂದ ನಂದಾತ್ ನೋಡ್ರಿ. ಏನ್ಪಾ ಹುಡುಗರ ಭಾಗಿರಿ? ಏನ್ರಿ ಪರಪ್ಪಣ್ಣ, ದಶಾಪಾಶ ಹೊಡೆದು ಬಂದ ನಂದಾಗೈತಿ, ನನ್ ಗೆಳೆಯ ನನ್ ಗಟ ಕೊಡುವ ನೋಡು. ನಿಂದೇನಪ್ಪಾ? ಏನು ಪರಪ್ಪಣ್ಣ, ಚಕ್ಕಾತಿನ ಹೊಡೆದು ಬಂದ ನಂದಾಗೈತಿ, ನನ್ ಗೆಳೆಯ ನನ್ಗೆ ಆಟ ಕೊಡುವ ನೋಡ್ರಿ. ಏನ್ಪಾ ಹುಡುಗರ, ಈ ಆಟದ ಮಚ್ಚಗುರು ತಿಳ್ದಂಗತ್ತು, ವಾರಿಗೆ ಹುಡುಗರು ಕಾಣ್ತೀರಿ, ಕೈ ಕೈ ಹಿಡ್ಕೊಂಡು ಹೋಗೋದು ಬಹಳ ಉತ್ತಮ ನೋಡಪ್ಪ. ಏನೋ ಮೈತ್ರಿ ಬಾಣ, ಆಟ ನಂದರೆ ಆಗ್ಲಿ ಬೇಡ ನಂದರೆ ಆಗ್ಲಿ, ಪರಪ್ಪಣ್ಣ ಹೇಳ್ದಂಗ ನಾವಾದ್ರೆ ಕೈ ಹಾಕೊಂಡು ಹೋಗಿ ನಡೆಯುವಂತ. ರಾಜಮಾನ್ ರಾಜಶ್ರೀ, ತಾಲೂಕ್ ಸಂಪಗಾಂವ್, ಜಿಲ್ಲಾ ಬೆಳಗಾಂ, ಮೋಜಾ ಹೊಂಗಲದಲ್ಲಿರುವಂತ ಲಗಳೀರ ಪತ್ರ ಬರೆಯಲು ಕಾರಣವೇನೆಂದರೆ ಗಂಟು ತಲೆ ಮೇಲ ಮುಚ್ಚಿನ ವ್ಯಾಪಾರ ಬಹಳ ಜೋರ್ ಐತಿ, ಈಗ ಬಂದ್ರ ಲಾಭ ಆಗ್ತೈತಿ ಇಲ್ಲಾದ್ರೆ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರೆ ಬಳ್ಳಾರಿ ಸೌಕರ ಪತ್ರ ಕಳಿಸೋರ್ನು. ಅದೇ ಪ್ರಕಾರ ನಾನು ನನ್ನ ತಮ್ಮಗಳನ್ನ ಕರಿ ಕಳಿಸಿ ನಾದ್ರ ಅವ್ರಿಗೆ ಬುದ್ಧಿ ರೀತಿ ಹೇಳಿ ನಾದ್ರ ವ್ಯಾಪಾರಕ್ಕೆ ಹೋಗ್ಬೇಕತ್ತಲ್ಲ. ಏನು ತಮ್ಮಗಳ ಒಳಗಿದ್ರೆ ಹೊರಗೆ ಬರುವಂತ. ನಮ್ಮನ್ನ ಕರೆಸಿದ ಕಾರಣ ಚಂದ್ವಾಗಿ ಹೇಳುವಂತ. ಏನು ತಮ್ಮಗಳ, ನಾವ್ರ ವ್ಯಾಪಾರಕ್ಕೆ ಹೋಗ ಜಾನು ಬೇಗನೆ ಅಪ್ಪಣೆ ಆದ್ರೆ ಕೊಡ್ಬೇಕಾಗಿತ್ತು ನೋಡು. ಏನು ಅಣ್ಣ, ಒಂದು ಹಾಲ ಹೈನದಿಂದ ಕಡಿಮೆ ಇಲ್ಲ, ಒಂದು ಬೆಳ್ಳಿ ಬಂಗಾರದಿಂದ ಕಡಿಮೆ ಇಲ್ಲ, ನೇರ ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ. ಏನೋ ತಮ್ಗೌಡ್ರ, ನಾವ್ ಮೂರ್ ಮಂದಿ ಕೊತ್ತು ಊಟ ಮಾಡ್ಬೇಕಾದ್ರ ಹಿರಿ ಹೊಡ್ ಗುಡ್ದಂತ ಗುಡ್ ಸಾಲಕ್ಕೆಲ್ಲ ನೀವೇನೆ ವ್ಯಾಪಾರಕ್ಕೆ ಹೋಗೋ ಮಾಹಿತಿ ಆಡ್ ಬರಕ್ ಹೋಗ್ಬೇಡ್ರಿ, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತು ನೋಡು. ಏನು ಅಣ್ಣ, ನೀ ಎಷ್ಟು ಹೇಳ್ರಿ ಕೇಳ ಮನುಷ್ಯ ಅಲ್ಲ, ತಮ್ಮ ಬಸವಂತರ ಮಾತು ಹೇಳಿ ನೇರ ಹೋಗ್ಬೇಕಾಗ್ತೈತಿ ನೋಡಪ್ಪ. ಏನೋ ತಮ್ಮ ಬಸವಂತ, ನಾದ್ರೆ ವ್ಯಾಪಾರಕ್ಕೆ ಹೋಗೋ ನಾನು, ಬೇಗನೆ ಅಪ್ಪನೇ ಆದ್ರೆ ಕೊಡ್ಬೇಕಾಯ್ತೈತಿ ನೋಡು. ಏನ್ರಿ ಈರಪ್ಪಣ್ಣ, ವ್ಯಾಪಾರಕ್ಕೆ ಹೋಗೋದು ಹೋಗುತ್ತೀರಿ, ಗಂಗಾವ್ಕನ ಒಂದ ಕರಿ ಕಳಿಸಿ ಅಕ್ಕಿಗೆ ಬುದ್ಧಿ ರೀತಿ ಹೇಳಿ, ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕಾಗ್ತದೆ. ನಿನ್ನ ಹೇಳಿಕೆ ಪ್ರಕಾರ ನಾದ್ರಾಕಿನ ಕರಿ ಕಳಿಸಿ ನಾದ್ರೆ ವ್ಯಾಪಾರಕ್ಕೆ ಹೋಗ್ತಾ ನೋಡು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ಒಳಗಿದ್ರೆ ಹೊರಗೆ ಬರುತ್ತಳಾಗು. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ನಾ ಗಂಟು ಕೊಂಡಿ ನಾನು ಬೇಗನೆ ಬುತ್ತಿ ಗಂಟೆ ಕೊಡ ಹೇಳ್ತೀನಿ ಕೇಳ್ರಿ. ಈಗ ಬಂದ್ರ ಲಾಭ ಆಗ್ತೈತಿ, ಎಲ್ಲಾದ್ರೂ ನುಕ್ಸಾನ ಆಗ್ತೈತಿ ಹೇಳಿ ನನಗಾದ್ರೆ ಪತ್ರ ಬಂದಿರುವುದು. ಅದೇ ಪ್ರಕಾರ ನಾದ್ರೆ ಗಂಟು ವ್ಯಾಪಾರಕ್ಕೆ ಹೋಗ್ಬೇಕಾಗಿತ್ತು, ಬೇಗನೆ ಬುತ್ತಿ ಗಂಟೆ ಕೊಚ್ಚಿಕೊಡು ಅಂತ. ಪ್ರಿಯಾ, ನೀನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಏನ್ ಕಡಿಮೆ ಇರೋದು, ಬೆಳ್ಳಿ ಬಂಗಾರ ಕುಡ್ಕೆ ಬಿದ್ದಿರುವಾಗ ಪ್ರಿಯಾ ನೀನು ಬಂದು ವ್ಯಾಪಾರಕ್ಕೆ ಹೋಗ್ಬಿಡಂತ ನೋಡ್ರಿ. ಏನೇ ಪ್ರಾಣ ಕಾಂತಿ ಪ್ರಾಣ ಸುಂದ್ರಿ, ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಕ ಬೇಕು. ಹೌದ್ರಿ, ಹೊಲ್ಮನಿ ಮಾಡೋರು ಹೊಲ್ಮನಿ ಮಾಡಬೇಕು. ವ್ಯಾಪಾರಕ್ಕೆ ಹೋಗೋ ಮಾಹಿತಿ ನೀ ಏನ್ ಅಡ್ಡ ಬರಕ್ ಹೋಗ್ಬೇಡ, ಬೇಗನೆ ಬುತ್ತಿ ಗಂಟ ಹೇಳ್ತೀನಿ ಕೇಳ್ರಿ. ಚಂದವಾಗಿ ಹೇಳುವಂತಳಾಗು. ಮೂರಂತ ಸಮಣಿ ಮಾಲ ನರನ ನರನ ಸಲ್ಲ ಏನು ಪ್ರಿಯಾ, ಚಿಂತಾಮೂರ್ತಿ ಸಮನೆ ಒಳಗೆ ನನಗಾದ್ರೂ ಇರಾಕ ಬಹಳ ಭಯ ಅನಿಸ್ತೈತಿ. ನಿಮ್ಮ ತಮ್ಮರ ಪಕ್ಷ ಬಸವಂತ ನನ್ನ ಮಾತು ಕೇಳಂಗಿಲ್ಲ, ಅವ್ರನ್ನ ಕರಿ ಕಳಿಸಿ ಬುದ್ಧಿ ರೀತಿ ಹೇಳಿ ನೀವಾದ್ರೂ ವ್ಯಾಪಾರಕ್ಕೆ ಹೋಗ್ಬೇಕು. ಏನೇ ಪ್ರಾಣ ಕಾಂತಿ, ಪ್ರಾಣ ಸುಂದ್ರಿ, ನಿನ್ನ ಹೇಳಿಕೆ ಪ್ರಕಾರ ಅವರಿಗೆ ಬುದ್ಧಿ ರೀತಿ ಹೇಳಿ ನಿನ್ನ ಜೋಡಿ ಒಂದು ಹಾಲು ಇಟ್ಟ ಮ್ಯಾಲಾಗ ನನ್ನ ಜೋಡಿ ಒಂದು ಹಾಲು ತಗೊಂಡ ಬೇಗನೆ ಬುತ್ತಿ ಗಂಟ ಕೆಟ್ಟಕೊಡುವಂತಳಾಗು. ಏನೇ ಪ್ರಮ ಒಳಗಿದ್ರೆ ಹೊರಗೆ ಬರುವಂತಳಾಗು. ಯಾಕೋ ನನ್ನ ಮಗನ ನನ್ನ ಕರಿ ಕಳಿಸಿದ ಕಾರಣವೇನು ಚಂದವಾಗಿ ಹೇಳಪ್ಪ. ಏನೇ ಪ್ರಮ ನಾ ಅದ್ರ ಗಂಟ್ ಕ್ಯಾಪರ್ ಕೊಂಡಿದ್ದಾನು, ನೀ ಬಂದ ಮನ್ಯಾಗ ಇರ್ಬೇಕಾಗ್ತೈತಿ ನೋಡು. ಹೇಳ್ತೇನೆ ಕೇಳಪ್ಪ. ಹಾ ಹೇಳು. ಯಾಕ ನನ್ನ ಮಗನ ಕರಿಯ ಕಳಿಸಿ ಮನೆಯಲ್ಲಿ ಬಂದು ನೀನು ಸೋಪ್ತಿ ಆದ್ರೆ ಇರ್ಬೇಕಾಗ್ತೈತಿ ನೋಡು. ಸೋಪ್ತಿರ್ಬೇಕಪ್ಪ. ಇರ್ಬೇಕಂದ್ರೆ ಹೆಂಗಿರದಪ್ಪ. ಏನೇ ಪರಮ ನೀ ಏನ್ ಬೇಡ್ತಿ ಆದ್ರೆ ಕೊಡ್ತೇನು, ನೀ ಆದ್ರೆ ಬಂದ ನಮ್ಮಲ್ಲಿ ಇರ್ಬೇಕಾಗ್ತೈತಿ ನೋಡು. ಏನ್ ಬೇಡ್ತೇನೆ ಅದನ್ನೆಲ್ಲ ಕೊಡ್ತಿಲ್ಲ. ಹಾಗಾದ್ರೆ ನೀ ವ್ಯಾಪಾರಕ್ಕೆ ಹೊಂಟೆಪ್ಪ. ನೀ ವ್ಯಾಪಾರಕ್ಕೆ ಹೋಗುದಾದ್ರೆ ಒಂದ್ರಾಗ ಎರಡು ಮಗನ ನೀ ಕಾಳಜಿ ಬಿಟ್ಟು ವ್ಯಾಪಾರಕ್ಕೆ ಹೋಗ್ಬಾ. ಏನೇ ಪರಮ ಒಂದ್ರಾಗ ಎರಡು ಏನಂದ್ರ ನನ್ಗೆ ತಿಳಿಲ್ ನೋಡು. ತಿಳಿಲಿಲ್ಲ ನನ್ ಮಗನ ಒಂದ್ರಾಗ ಎರಡ್ ಅಂದ್ರೆ ಯಪ್ಪ ನಿನ್ ಮನಸ್ಸ ಅಂತೆ ನನ್ ಮನಸ್ಸ ಅಂತೆ, ಅದಕ್ಕೆ ಬಂದು ಒಂದ್ರಾಗ ಎರಡ್ ಅನ್ನೋ. ಪರಮ ನಿನ್ ಮನೆ ಸಂತೂ ಮಾಡ್ಕೋ, ನನ್ನ ಮನೆ ಸಂತೂ ಮಾಡು. ಇದು ಅಲ್ಲದ ನಾಳೆ ಮಡಿ ಬಸವನ್ ದೇವ್ರ ಜಾತ್ರೆ ಐತಿ. ಹೌದಪ್ಪ. ಅಲ್ಲಿಗೆ ಹೋಗಿ ಒಂದ್ ಗಂಡ ಪುತ್ರ ಅಂದ್ರೆ ಬೇಡ್ಕೊಂಡ ಬರ್ಬೇಕಾಗಿತ್ತು. ಗಂಡ ಪುತ್ರ ದಾರ್ಯಾಗ ಬಿದ್ದಿರ್ತಾವೇನಪ್ಪ. ಏನೇ ಪರಮ ಅಲ್ಲಿ ಬಸವನ್ ಬೇಡ್ಕೊಂಡ್ರ ಆಗ್ತೈತಿ ನೋಡು. ಆಗ್ಲಪ್ಪ ನಿನ್ ಹೇಳಿಕೆ ಪ್ರಕಾರ ನಾವು ಮಡಿ ಬಸವನ ದೇವ್ರಿಗೆ ಹೋಗಿ ಕಾಯಕಪ್ರು ಮಾಡ್ಕೊಂಡ ಗಂಡ ಪುತ್ರ ಬೇಡ್ಕೊಂಡ್ ಬರ್ತಾನೆ, ಸಂಸ್ಥೆ ಬಿಟ್ಟು ಅಪ್ಪರ್ ಹೋಗಪ್ಪನಿ. ಏನ್ ಹೋಗ್ಬೇಕಾರಿ ಒಳಗಿದ್ರೆ ಹೊರಗೆ ಬರುವಂತ ನಾವು. ಈ ನಾವಾದ್ರೆ ಗಂಟ್ ಹೋಗೋದೈತಿ, ಬುತ್ತಿ ಗಂಟ ಹೊರಬೇಕಾಗಿತ್ತು ನೋಡು. ಏನೇ ಪ್ರಾಣ ಕಾಂತಿ, ಪ್ರಾಣ ಸುಂದ್ರಿ, ನಾವಾದ್ರೆ ಅಪ್ಪರ್ ಕಂಡಿದ್ದೇವೆ ನೋಡು. ಆಯ್ ಬಾರಮ ಬಾರ ಕರಾದರೆ ಭರೆ ವಲ್ಲೆ ಬಾರೆ ಬಾರ ಕರಾದರ ಭರೆ ವಲ್ಲೆ. ವ್ಯಾಪಾರಕ್ಕೆ ಹೋಗುವಾಗ ನಮ್ಮ ಮನೆ ಪುರುಷ ಏನ್ ಹೇಳ್ತಾರೆ? ಐ ನನ್ನ ಮಗಳ ಮತ್ತಾದ್ರೂ ಹೇಳ್ತೀನಿ ಕೇಳ. ಚಂದ ಹೇಳಿದ್ರಿ. ಯಾಕೆ ಗಂಗಾ ಕರಿತಿ ನನ್ನ, ಯಾಕೆ ಗಂಗಾ ಕರಿತಿ ನನ್ನ, ನನ್ನ ಕಡೆ ನಿನ್ನ ದಗದೇನಾ.

ಕೂಗಬಾರ್ದ ಕರೆಯಕ್ಕೆ ಯಾರಿದೆ ನೀನ ಹತ್ತಬಲದ ಕೂನ ಹಿಂದಿನವರಿಗೆ ಮಯ ಬಣ್ಣ ತೇಟದಲ್ಲಿ ಬಣ್ಣ ನೋಡಿ ಮುಚ್ಚವ ನನ್ನ ಕಣ್ಣ ಅಯ್ಯಪ್ಪ ನಿನ್ನ ಒಟ್ಟ ನಾವು ಯಾರನ್ನ ಗುರ್ತ ಹತ್ತಿಲ್ಲ ಅಯ್ಯ ನನ್ನ ಮಗಳ ಪೂಜೆಗಿನ ನಾವು ಯಾರನ್ನೂ ಒಟ್ಟ ಗುರ್ತ ಹತ್ತಿಲ್ಲತ್ತೇವ ಅಮ್ಮ ಗುರ್ತ ಹತ್ತಿಲ್ಲ ಆಗ್ಲಿ ಪ್ರಮ ಅಮ್ಮ ದೇವ್ರ ಸೇವಾ ಅಂತ ಮುಗಿತ್ರಿ ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಮ ಮನೆಗೆ ಹೋಗುಣ್ರಿ ಊರಾಗ ನಡೆದ ಮರಡಿ ಬಸವನ ದೇವ್ರ ಜಾತ್ರಿ ನಾವು ಅದ್ರ ಜಾತ್ರೆ ಹೋಗಿ ನಡುವಂತ ನಾವು ಏನೋ ಮೈತ್ರ ಸಂಘಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರ ಹಂಗೇನ್ ಪುಕ್ಷಟ ಹಂಗ ನೋಡ್ರಿ ಏನೋ ಮೈತ್ರ ಬೇಡ ಜಾತ್ರೆ ಹೋಗ್ಬೇಕಾದ್ರೆ ಯಾವ ಪ್ರಕಾರ ಹೋಗ್ಬೇಕ್ರಿ ಏನೋ ಮೈತ್ರ ಸಂಘಣ್ಣ ಆ ಮರಡಿ ಬಸವನ ಜಾತ್ರೆ ಹೋಗ್ಬೇಕಾದ್ರೆ ವಿಶಾಕ್ಷೇ ಪಾಯ್ಸ ರೂಪಾಯಿ ಹಾಕೊಂಡ ಒಂದು ಬಾಣದ ಗಡಿ ಹುಡ್ಕೊಂಡ ಜಾತ್ರೆ ಹೋದ್ರೆ ಒಟ್ಟೆಕ್ ನೋಡ್ರಿ ಏನೋ ಮೈತ್ರ ಬೇಡ ನೀ ಹೇಳಿದ ಪ್ರಕಾರ ನಾನೆಲ್ಲ ಸಹಜಾಗಿ ನಿಂತಿರ್ತೇನೆ ನಾವ್ ಆದ್ರೆ ಪ್ಯಾಟಲ್ ಹೋಗಿ ಜಾತ್ರೆ ಹೋಗಿ ನೋಡಿ ಅಂತ ನಾವು ಏನೋ ಮೈತ್ರ ಸಂಘಣ್ಣ ಹಂಗಾರ ಹೋಗಿ ನೋಡ್ರಿಲ್ಲ ಏನೋ ಮೈತ್ರ ಬೇಡ ಜಾತ್ರೆಯಲ್ಲಿ ಅಂತೂ ಬಂದಂಗಾತು ಹೌದಾದ ಈ ಪಾಸ್ ಹಸಿರು ರೂಪಾಯಿ ತಗೊಂಡ ಕಾಯಿ ಕಪ್ರ ತಗೊಂಡ ಬರ್ಬೇಕಾಯ್ತು ನೋಡು ಏನೋ ಮೈತ್ರ ಸಂಘಣ್ಣ ನಿಮ್ ಹೇಳಿಕೆ ಪ್ರಕಾರ ನಾನ ಕಾಯಿ ಕಪ್ರ ತಗೊಂಡ್ಬಂದಿದ್ದೆ ನೋಡ್ರಿ ಏನೋ ಮೈತ್ರ ಬೇಡ ಕಾಯಿ ಕಪ್ರ ತಂಡಂಗಾದ್ರೆ ಗುಡಿಯಲ್ಲಿ ಪೂಜೆ ಇರಿದ್ರೆ ಕಾಯಿ ಒಡಿಸ್ಕೊಂಡು ಬರುವ ನಡೆಯುವ ಅಂತ ನಾವು ಏನೋ ಮೈತ್ರ ಸಂಘಣ್ಣ ನಾನು ಕಾಯಿ ಒಡಿಸ್ಕೊಂಡ ಬರ್ತೇನೆ ನೋಡ್ರಿ ಏನು ನಿಮ್ ಕೈ ತಗೊಂಡ್ರಿ ಪೂಜಾರಿ ನಮ್ ಕಪ್ರ ಹಚ್ಚಿ ಕಾಯಿ ಒಡ್ ಕೊಡು ಅಂತ ನಾವು ಏನನ್ ಮಗಳ ನಾನಾದ್ರೂ ಕಾಯದ್ರು ಓಡಿಸ್ಕೊಂಡು ಬಂದೇನ್ ನೋಡೇವಾಡಿಸ್ಕೊಂಡು ಬಂದೇವ ದೇವ್ರ ನಮಸ್ಕಾರ ಮಾಡಿ ಪರಮ ಮನೆಗೆ ಹೋಗಿ ನೋಡ್ರಿ ನಮಸ್ಕಾರ ಮಾಡಿ ಹೋಗಿ ನೋಡುವಂತ ನಾವು ಹೋಗ್ತಾತಲ್ರಿ ಆರುತಿ ಬೆಳಗುವೇನಾ ಜಯ ಜಯ ಆರುತಿ ಬೆಳಗುವೇನಾ ಜಯ ಜಯ ಇದುವರೆಗೆ ಕುಂಗಟೋಳಿಯ ಮಾರುತಿ ಕೇದಾರಿ ಕಮಟೆ ಅವರಿಂದ ಸಂಗ್ಯಬಾಳ ದಪ್ಪಿನಾಟ ಕೇಳಿದಿರಿ. ಈಗ ಕೇಳಿ ರಿವಾಯತ್ ಪದಗಳನ್ನ. ನೀಲಜಿಯ ಸಿದ್ದರಾಮ್ ಪುಂಡಲೀಕ್ ಸುತಾರ್ ಹಾಗೂ ತಂಡದವರಿಂದ. ಶ್ಯಾಭುಸನೈನಾ ಬಿಟ್ಟ ನಡೆದರು ಮದೀನಾ ಕೇಳರಿ ಶರಣಾ ಶ್ಯಾಭುಸನೈನಾ ಬಿಟ್ಟ ನಡೆದರು ಮದೀನಾ ಕುಂತ ಕೇಳರಿ ಶರಣಾ ಶ್ಯಾಭುಸನೈನಾ ಬಿಟ್ಟ ನಡೆದರು ಶಾಹುಸನೈನಾ ಬಿಟ್ಟ ನಡೆದರು ಮದೀನಾ ಕ್ರಾಂತಿದಿಂದಲೇ ಸತತ ಶತ್ರು ಸಕ್ಕ ನುಡಿ ನುಡಿ ನಿತ್ಯವಂತರು ಕ್ರಾಂತಿದಿಂದಲೇ ಸತತ ಶತ್ರು ನಿತ್ಯ ನುಡಿ ನುಡಿ ನಿತ್ಯವಂತರು ಮತ್ತೆ ಮಾರ್ಬಲ ಮೇಲ ಸಹಿತ ಹೋಗಿ ಕರೆದರು ದೈರಿನಾಥ ಏಜಿದ ಸುಮ್ರಿ ಬಂದ ನಿಂತನು ಮಾರ್ವನ ಏಜಿದ ಸುಮ್ರಿ ಬಂದ ನಿಂತನು ಮಾರ್ವನ ಏಜಿದ ಸುಮ್ರಿ ಬಂದ ನಿಂತನು ಮಾರ್ವನ ಕುಂತ ಕೇಳರೆ ಶರಣ ಶಾಹುಸನೈನ ಬಿಟ್ಟ ನಡೆದರು ಮದೀನಾ ಗಂಕೆ ನುಡಿಸಿ ಸಿನಿಶಾನಾ ಹಚ್ಚರು ಪೂನ ಪ್ರಾರಂಭುಡಿತು ಕದನ ಗಂಕೆ ನುಡಿಸಿ ನಿಶಾನಾ ಹಚ್ಚರು ಪೂರ್ಣ ಪ್ರಾರಂಭಿತು ಕದನ ಡಂಕೆ ನುಡಿಸಿ ನಿಶಾನಾತ್ ಹಚ್ಚಾರು ಪೂರ್ಣ ಪ್ರಾರಂಭಿತು ಕದನ ಡಂಕೆ ನುಡಿಸಿ ನಿಶಾನಾ ಹಚ್ಚಾರು ಪೂರ್ಣ ಪ್ರಾರಂಭಿತು ಕದನ ಆಗಿ ತಯ್ಯಾರ ರನ ಕನಿಂತಾರ ಸಾಯಿ ಮುಂದಕ ಮೇಲೆ ನಡೆದಾರ ಆಗಿ ತಯ್ಯಾರ ರನ ಕನಿಂತಾರ ಸಾಯಿ ಮುಂದಕ ಮೇಲೆ ನಡೆದಾರ ಆಗ ಹುಸೈನ ಹುಸೈನ ಸರದಾರ ಕೂಗಿ ಕಡದಾರು ದಂಡಿನ ಆಗ ಕಡದರು ದಂಡೇನ ಸರದಾರ ಕೂಗಿ ಕಡದರು ದಂಡಿನ ಕೇಳರೆ ಶಹರನ ಶಾವು ಸನೈನ ಬಿಟ್ಟ ನಡೆದರು ಮದೀನ ಇಂತ ಪರಿಯ ಕದನ ಒಂಬತ್ತ ದಿನ ನಡೆಸ್ಯಾರು ಒಂದೇ ಸವನ ಇಂತ ಪರಿಯ ಕದನ ಒಂಬತ್ತ ದಿನ ನಡೆಸ್ಯಾರು ಒಂದೇ ಸವನ ಇಂತ ಪರಿಯ ಕದನ ಒಂಬತ್ತ ದಿನ ನಡೆಸ್ಯಾರು ಒಂದೇ ಸವನ ಪರಿಯ ಕದನ ಒಂಬತ್ತ ದಿನ ನಡೆಸ್ಯಾರು ಒಂದೇ ಸವನ ಏಜಿದ ಮಾರ್ವನ್ ಪಿತುರ ಮಾಡನ ಕಪಟ ದಿನದಲ್ಲಿ ಕೊರಳ ಕೋದನ ಏಜಿದ ಮಾರು ಪಿತುರ ಮಾಡನ ಕಪಟ ದಿನದಲ್ಲಿ ಕೊರಳ ಕೋದನ್ ಮುಗಸೆ ಇಲ್ಲಿಗೆ ಬಹಿಯಾನ ಕುಂಡಲಿ ಕಾಹಿಂಗ ತಿಳಿಸಿದು ಕಲ್ಪನ ಕುಂಡಲಿ ಕಾಹಿಂಗ ತಿಳಿಸಂದು ಕಲ್ಪನ ಕುಂಡಲಿ ಕಾಹಿಂಗ ತಿಳಿಸಿದು ಕಲ್ಪನ ಕುಂತ ಕೇಳರಿ ಶರಣ ಶಾವು ಸನೈನ ಬಿಟ್ಟ ನಡೆದರು ಮದೀನ ದೈ